ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ಎಚ್ಎಂ ಶಕೀಲ್ ಅಹಮದ್ ಮಾಡುವ ನಮಸ್ಕಾರಗಳು. ಈಗ ಕೇಳಿ. ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ, ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-55-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. बाढ़ एक प्राकृतिक आपदा है जो कभी भी आ सकती है. डरे नहीं, बस जरूरत है उसकी आहट को समझने की और सावधानी रखने की. बारिश के समय रेडियो, टीवी, न्यूज़पेपर के द्वारा जानकारी लेते रहें. अफवाहों पर ध्यान न दें. विचलित न हो, केवल सतर्क रहें. अपने मोबाइल को चार्ज रखें. SMS का उपयोग करें जिससे बैटरी की लाइफ बचे. भारी बारिश के समय घर से बाहर न निकलें. अपने जरूरी सामान जैसे सूखे कपड़े, टॉर्च, खाने का सूखा सामान, पीने का पानी और प्राथमिक चिकित्सा सामग्री की किट तैयार रखें. जरूरी कागजात जैसे परिवार के सभी सदस्यों के पहचान पत्र वाटरप्रूफ बैग में रखें. गैस और बिजली की सप्लाई बंद कर दें. तैयारी में है समझदारी. NDMA द्वारा जनहित में जारी. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ. ಈರುಳ್ಳಿ ಬೇಸಾಯದ ಅನುಭವಗಳು, ಈ ಕುರಿತು ಕಡೂರಿನ ಪ್ರಸನ್ನ ಕುಮಾರ್ ಅವರೊಡನೆ ಸಂದರ್ಶನ. ನಾವು ಅನೇಕ ಜನ ಈರುಳ್ಳಿಯನ್ನ ಬೆಳೆದಿದ್ದು ಮತ್ತು ಅನೇಕ ಜನ ಲಾಭ ಮಾಡಿಕೊಂಡಿದ್ದು. ಇನ್ನು ಕೆಲವು ಜನ ಈರುಳ್ಳಿಯನ್ನು ಬೆಳೆದಾಗ ಅವ್ರಿಗೆ ಬಂದಿರತಕ್ಕಂತಹ ದುಡ್ಡಿಗಿಂತ ಖರ್ಚೆ ಜಾಸ್ತಿಯಾಗಿ ಕೆಲವು ಸಂದರ್ಭದಲ್ಲಿ ಬೆಂಗಳೂರು, ಬಾಂಬೆ ಅಂತ ನಗರಗಳಿಗೆ ಹೋಗಿ ಬಂದಿರತಕ್ಕಂತಹ ಏನು ನಾವು ಲಾರಿ ಬಾಡಿಗೆ ಅಥವಾ ಕೊಡಲಾರದ ಬಂದಿರುವಂತವರಿದ್ದಾರೆ, ಅದೇ ಕೆಲವು ಸಂದರ್ಭದಲ್ಲಿ ಹೊಸ ಲಾರಿಗಳನ್ನು ಕೂಡ ಖರೀದಿ ಮಾಡಿದಂಥವರಿದ್ದಾರೆ. ಅಂತಹ ಒಬ್ಬ ರೈತರಾಗಿರ್ತಕ್ಕಂತಹ ಪ್ರಸನ್ನ ಅವರು ಈ ಕಡೂರಿನಲ್ಲಿ ಸಾಕಷ್ಟು ದಿನದಿಂದ ಈರುಳ್ಳಿ ಬೆಳೀತಾ ಇದ್ದಾರೆ ಮತ್ತು ಕಡಲೆಯನ್ನು ಬೆಳೀತಾ ಇದ್ದಾರೆ. ಅವರ ಈ ಒಂದು ಈರುಳ್ಳಿ ಬೆಳೆ ಬಗ್ಗೆ ಇರತಕ್ಕಂತಹ ಮಾಹಿತಿಯನ್ನ ಮತ್ತು ಯಾವ್ಯಾವ ರೀತಿಯ ತಂತ್ರಜ್ಞಾನವನ್ನು ಬಳಸಿಕೊಳ್ತಿದ್ದಾರೆ, ಯಾವ ರೀತಿ ಈರುಳ್ಳಿ ಬೆಳೆದ್ರೆ ಲಾಭ ಆಗ್ತದೆ ಅನ್ನೋದನ್ನ ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ. ಹೇಳಿ ಸರ್. ಸರ್, ನಿಮ್ದು ಒಟ್ಟು ಜಮೀನು ಎಷ್ಟಿದೆ? ನಮ್ದು 6 ಎಕರೆ ಇದೆ. ಆರೆಕರೆದಲ್ಲಿ ಏನೇನ್ ಬೆಳಿತೀರಿ ನೀವು? ನಾವು ನೀರುಳ್ಳಿ ಮತ್ತೆ ಆಮೇಲೆ ಕಡ್ಲೆ. ಕಡ್ಲೆ ಈರುಳ್ಳಿ ಯಾವ ಟೈಮ್ ಅಲ್ಲಿ ಹಾಕ್ತೀವಿ? ನಾವು ಜೂನ್ ಮೊದಲನೇ ವಾರಕ್ಕೆ ನೀರುಳ್ಳಿ ಹಾಕ್ತಿವಿ. 110 ದಿವಸ 120 ದಿವಸ. ಅಲ್ಲ, ಈರುಳ್ಳಿಯನ್ನು ಯಾವ ರೀತಿ ಸಸಿ ಮಡಿ ಮಾಡ್ತಿರೋ? ಇಲ್ಲ, ನಾವು ಬೀಜನ ಚೆಲ್ಬಿಟ್ಟು ಫಸ್ಟ್ ಗೆ ಕಣ್ಣೂರ್ನಾಗ ಲೋಡ್ಸ್ಬಿಟ್ಟು ಟ್ಯಾಕ್ಟ್ರಿ ಸಣ್ಣ ಮಣ್ಣಿಗೆ ಮಾಡ್ಕೊಂಡು ಆಮೇಲೆ ತಿಂಬೇಸದಲ್ಲಿ ನೀರುಳ್ಳಿ ಬೀಜ ಚೆಲ್ಬಿಟ್ಟು ಅದಕ್ಕೆ DAP ಗೊಬ್ಬರ ಮಿಕ್ಸ್ ಮಾಡಿ ಅದೀಗ ಮಳೆಗಾಲ ಚೆನ್ನಾಗಾಯ್ತು ಅಂದ್ರೆ ನೀರೇನು ಕಟ್ಟಲ್ಲ, ಮಳೆಗಾಲ ಆಗ್ಲಿಲ್ಲ ಅಂದ್ರೆ ನೀರ್ ಕಟ್ಟಬೇಕು, ಒಂದ 4-5 ಸರಿ ಕಳೆ ಕೀಳಿಸ್ಬೇಕು. ಅಲ್ಲ, ನೀವು ಬಿತ್ತನೆ ಮಾಡಿದ್ರಲ್ಲ, ನೇರ ಬಿತ್ತನೆ ಮಾಡ್ತೀರಾ ಅಥವಾ ಸಸಿ ನಾಟಿ ಮಾಡ್ತೀರಾ? ಸಸಿ ನಾಟಿ ಮಾಡೋದಿಲ್ಲ, ಬೀಜ ಚೆಲ್ಲದು. ಬೀಜ ಚೆಲ್ಬಿಟ್ಟು ಎತ್ತಿನ ಬ್ಯಾಸಾಯದಲ್ಲಿ. ಅಲ್ಲ, 1 ಎಕರೆಗೆ ಎಷ್ಟು ಬೀಜ ಬೇಕಾಗ್ತದೆ ಸರ್? 1 ಎಕರೆಗೆ 10 ಸೇರ್ ಬೇಕಾಗುತ್ತೆ ಸರ್. ಬೀಜ ಎಲ್ಲಿಂದ ತರ್ತೀರಿ? ನಾವು ಇಲ್ಲಿ ಪ್ರೈವೇಟ್ ಅಲ್ಲಿ ರೈತರು ಮಾರ್ತಾರೆ, ಬಕ್ಕನಕಟ್ಟೆ ಅಂತ ಹೇಳಿದ್ದೇವೆ, ಅಲ್ಲೊಬ್ರು ಮೂರ್ತಿ ಮಾಸ್ಟರ್ ಅಂತ ಹೇಳಿ ಮಾಡ್ತಾರೆ, ಅವ್ರ ಹತ್ರ ತಗೊಂತೀವಿ. ಬೀಜ ತಯಾರ ಮಾಡ್ಕೊಳ್ತಾರೆ? ಬೀಜ ಅವ್ರ ತಯಾರು ಮಾಡ್ತಾರೆ. ಎಷ್ಟು ವರ್ಷದಿಂದ ಅವ್ರ ಹತ್ರ ತೊಳ್ತಾ ಇದ್ದೀವಿ? ನಾವು ಅವ್ರ ಹತ್ರ 1-8 ವರ್ಷದಿಂದ ತಗೊತಾ ಇದೀವಿ ಸರ್. ಇಲ್ಲಿ ಈರುಳ್ಳಿಯಲ್ಲಿ ಸಾಕಷ್ಟು ತಳಿಗಳಿದಾವೆ, ಕೆಲವು ಕೆಂಪು ಗಡ್ಡೆಗಳಿವೆ, ಕೆಲವು ಬಿಳಿ ಗಡ್ಡೆಗಳಿದಾವೆ, ಇನ್ನು ಕೆಲವು ಲೋಕಲ್ ತಳಿಗಳು ಅಂತ ಹೇಳ್ತೀವಲ್ಲ ಅವು ಇದಾವೆ. ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್? ನಾವು ಈ ಪೂನಾ ಕಲರ್ ಬರುತ್ತಲ್ಲ ಗರ್ವಾಯಿ ಬೀಜ, ಆ ಬೀಜನ ಹಾಕ್ತೀವಿ ಸರ್. ಅದನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತೀರಿ? ನಿಮ್ಗೆ ಮಣ್ಣಿಗೆ ಅನುಕೂಲ ಆಗುತ್ತೆ, ರೇಟ್ ಚೆನ್ನಾಗಿ ಸಿಗುತ್ತೆ? ರೇಟ್ ಚೆನ್ನಾಗಿ ಸಿಗೋದಲ್ಲ, ಒಂದು ನಮಗೆ ಪ್ಯಾಕೆಟ್ ಬೀಜ ಹಾಕಿದ್ರೆ 104 ತಿಂಗಳು ಬೆಳೆ ಇದಾದ್ರೆ ನಮಗೆ 100-110 ದಿವಸಕ್ಕೆ ನಾವು ಕಟಾವ್ ಮಾಡಬಹುದು. ಇದನ್ನು 110 ದಿನಕ್ಕೆ ಕಟಾವ್ ಮಾಡ್ತೀರಿ? ಪ್ರಸನ್ನ ಅವರೇ, ಪ್ರಮುಖವಾಗಿ ಈರುಳ್ಳಿಯಲ್ಲಿ ಏನೇನ್ ಸಮಸ್ಯೆ ಬರ್ತದೆ ನಿಮ್ಗೆ ಸರ್? ಈ ಸುತ್ತಿಡ ಟೈಮ್ ಅಲ್ಲಿ ಏನಾದ್ರೂ ಕವಳ ಬಿತ್ತು ಅಂದ್ರೆ ಬೂದಿ ರೋಗ ಅಂತ ಬರುತ್ತೆ, ಬಿಳಿ ರೋಗ, ಆಮೇಲೆ ನುಸಿ ರೋಗ ಬರುತ್ತೆ, ತಳ್ಳ ರೋಗ ಬರುತ್ತೆ. ಅದಕ್ಕೆ ಕಾಲಕ್ಕೆ ತಕ್ಕಂತೆ ಅದಕ್ಕೆ ಗೊಬ್ಬರ ಔಷಧಿ ಅದನ್ನೆಲ್ಲ ಸ್ಪ್ರೇ ಮಾಡೋದು. ಇಲ್ಲಿ ನೀವು ಈ ಗೊಬ್ಬರ ಔಷಧಿನ ಸ್ಪ್ರೇ ಮಾಡ್ತಿರಲ್ಲ, ಯಾರ ಮಾರ್ಗದರ್ಶನದ ಮೇಲೆ ಮಾಡ್ತೀರಿ ಸರ್? ನಾವು ಈಗ 10 ವರ್ಷದಿಂದ ಬೆಳೀತಾ ಇದೀವಲ್ಲ, ನಮ್ಮ ಒಂದು ಅನುಭವದ ಮೇಲೆ ಗೊತ್ತಾಗ್ಬಿಡತ್ತಲ್ಲ. ಕೆಡ್ಡೆ ಡೆವಲಪ್ ಆಗ್ಬೇಕಾರೆ ನುಸಿ ರೋಗ ಬಿತ್ತು, ಕವಳ ಬಿದ್ದಾಗ ಬೂದಿ ರೋಗ ಜಾಸ್ತಿ ಆಯ್ತು, ಈ ತರ ಆದಾಗ ಔಷಧಿನ ಸ್ಪ್ರೇ ಮಾಡ್ತೀವಿ. ಔಷಧಿ ಸ್ಪ್ರೇ ಮಾಡ್ತೀರಿ? ಹೌದು ಸರ್. ಈಗ ಔಷಧಿ ಮತ್ತು ಈ ಗೊಬ್ಬರ, ಇದನ್ನ ಈ ಔಷಧಿಯನ್ನ ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತೀರಿ ಸರ್? ಅದು ರೋಗ ಏನಾದ್ರೂ ಬಿದ್ರು ಮಾತ್ರ ಅದು ಸ್ಪ್ರೇ ಮಾಡ್ತೀವಿ, ಡೆವಲಪಿಂಗ್ ಮಾತ್ರ ಟಾನಿಕ್ ಅದು ಹೊಡಿಲೇಬೇಕು 45-50 ದಿವಸಕ್ಕೆ ಸುತ್ತಿ ಇಡ ಟೈಮಿಗೆ ಟಾನಿಕ್ ಅದು 19-4 ಅಂತೇಳಿ ಇಂತ ಪೌಡರ್ ಬರುತ್ತೆ, ಅದನ್ನೆಲ್ಲ ಸ್ಪ್ರೇ ಮಾಡ್ಲೇಬೇಕು ಗಿಡ ಡೆವಲಪ್. ಪ್ರಸನ್ನ ಅವರು ಬಹಳ ಒಳ್ಳೆ ವಿಚಾರನ ಹೇಳಿದ್ರೆ, ಕೆಲವರು ರೋಗ ಬರ್ಲಿ ಬರದ ಇರ್ಲಿ ಅವ್ರ ಔಷಧ ಹೊಡಿತಾನೆ ಇರ್ತಾರೆ. ಆದ್ರೆ ನೀವು ಒಂದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಅಗತ್ಯತೆ ಬಿದ್ರೆ ಆ ಒಂದು ಲಕ್ಷಣಗಳು ಕಂಡು ಬಂದ್ರೆ ಮಾತ್ರ ಔಷಧ ಹೊಡಿತೀನಿ ಅಂತ ಹೇಳಿದ್ರೆ ಬಹಳ ಇದು. ಈ ಪ್ರಮುಖವಾಗಿ ಯಾವ ಔಷಧಿಗಳನ್ನ ಈರುಳ್ಳಿ ಬಳಸ್ತೀರಿ ಸರ್? ಅದು ಈ ಕರಾಟೆ ಹೊಡಿತೀವಿ ತೀರಾ ಹುಳ ಬಿದ್ರೆ, ಆಮೇಲೆ ಅದಕ್ಕೆ ತಕ್ಕಂತ ಟಾನಿಕ್ ಪೌಡ್ರು ಹೊಡಿತೀವಿ. ಈ ಗೊಬ್ಬರಗಳನ್ನ ಯಾವ್ದು ಜಾಸ್ತಿ ಹಾಕ್ತೀವಿ ಸರ್? ನಾವು ಫಸ್ಟ್ DAP ಮಿಕ್ಸಿಂಗ್ ಗೊಬ್ಬರ ಹಾಕ್ತಿವಿ, ಬಿತ್ತನೆ ಮಾಡ್ಬೇಕಾರೆ ಪೊಟಾಶು DAP ಹಾಕ್ತಿವಿ, ಆಮೇಲೆ 20-100 ಆನೆ ಮಾರ್ಕು 1-2 ಸರಿ ಮೇಲ್ ಗೊಬ್ಬರ ಹಾಕ್ತೀವಿ. ಅಲ್ಲ, ಈ ತರದ ಗೊಬ್ಬರನ ಹಾಕ್ಬೇಕಂತ ಇರ್ತದ, ಆನೆ ಮಾರ್ಕನೆ ಆಯ್ಕೆ ಮಾಡ್ಕೊಂತೀರಿ? ಅದ್ರಲ್ಲಿ ಒಂದ್ ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ, ಚೆನ್ನಾಗಿ ಇಳುವರಿ ಬಂದಿದೆ ಅಂತೇಳಿ ಅದನ್ನ ನಾವು ಹಾಕ್ತಾ ಇದೀವಿ. ಅದನ್ನ ಬಳಸ್ತೀರಿ? ಪ್ರಸನ್ನ ಅವರೇ, ಈ ಒಟ್ಟು ಎಷ್ಟು 110 ದಿವಸ ನಿಮ್ದು ಇದ್ದು? ಹೌದು. 6 ಎಕರೆನೂ ಈರುಳ್ಳಿ ಹಾಕಿರ್ತೀರ? ಹೌದು ಸರ್, ಆಗ್ತದೆ ಸರ್, 6 ಎಕರೆಗೂ ಆಗ್ತದೆ. ಅಲ್ಲ, ಪ್ರಸನ್ನ ಅವ್ರು ಮತ್ತೆ ಅಕ್ಕಪಕ್ಕದ ಹೊಲಗಳನ್ನೆಲ್ಲ ಲೀಸ್ ಹಾಕೊಂಡು ಮಾಡ್ತಾರೆ, ಒಳ್ಳೆ ಅನುಕೂಲ ಮಾಡ್ಕೊತಿದ್ದಾರೆ. ಇದಾವೆ, ನಮ್ಮ ಸಿಸ್ಟರ್ದೇ ಇದೆ, ಅದೊಂದೇ 2.5 ಎಕರೆ ಹೊಡಿತೀವಿ, ಅದನ್ನ ಹಾಕ್ತಿವಿ ಅದಕ್ಕೂ. ಈಗ ಪ್ರಸನ್ನ ಅವರೇ, 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ ಸರ್? 1 ಎಕರೆಗೆ ಇವತ್ತಿಂದು ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಇದೆ, 200 ರೂಪಾಯಿ ಒಂದು ಎಣ್ಣಾಳಿಗೆ ಕೂಲಿ ಇದೆ ಸರ್. ನಾವು ಕಿತ್ತಿ ಕುಯ್ದು ಅದನ್ನು ಮಾರತಕ್ಕ ಎಲ್ಲ ನಮಗೆ 35-40 ಸಾವಿರ ರೂಪಾಯಿ ಬರುತ್ತೆ ಸರ್ ಖರ್ಚು. 1 ಎಕರೆ 35-40 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಹೌದ್ರ? ಆಗ 35-40 ಸಾವಿರ ರೂಪಾಯಿ ಖರ್ಚು ಬಂದ್ರೆ ನೀವೇನು ಸಾಧಾರಣ ಇಳುವರಿ ಅಂದ್ರೆ ಎಷ್ಟು ತೆಗಿತೀರಿ ಇಷ್ಟೊಂದು ಸರ್? ನಾವು ಚೆನ್ನಾಗಿ ಮೇಲ್ ಗೊಬ್ಬರ ಕೊಟ್ಟು ಭೂಮಿಗೆಲ್ಲ ನಾವು ದನಿ ಗೊಬ್ಬರ ಅದನ್ನೆಲ್ಲ ಬರ್ಸ್ಕೊಂಡು ಮಾಡಿದ್ರೆ ಎಕರೆಗೆ ಬಂದ 80 ಕ್ವಿಂಟಲ್ ಬೆಳಿಬಹುದು ಸರ್. ಎಂಬತ್ತು ಕ್ವಿಂಟಲ್ ಬಂದ್ರೆ ಪ್ರಸನ್ನ ಅವರೇ, ಈ 80 ಕ್ವಿಂಟಲ್ ಇಂದ ನಿಮಗೆ 30,000 ರೂಪಾಯಿ ಖರ್ಚು ಬರ್ತದೆ, ಹೌದ್ರಾ? ನಿಮ್ ಖರ್ಚು ಸೇರ್ಕೊಂಡು ಕನಿಷ್ಠ ಇದರಿಂದ ಎಷ್ಟು ಬಂದ್ರೆ ಅನುಕೂಲ ಆದಿತ್ತು ಸರ್? ನಮ್ಗೆ ಇವತ್ತು ಏನು ಕಟಾವು ಮಾಡೆಲ್ಲ ಮಾಡಿದ್ರೆ ಒಂದು ಕೆಜಿ ನಮಗೆ 8-10 ರೂಪಾಯಿ ಖರ್ಚು ಬರುತ್ತೆ. 8-10 ಕೆಜಿ ನಿಮಗೆ ಖರ್ಚು ಬರೋದಾದ್ರೆ ನಾವು ಎಲ್ಲಿ ದಾವಣಗೆರೆಯಲ್ಲಿ ಇನ್ನೊಂದು ಬೇರೆ ನಗರಗಳಲ್ಲಿ 10 ರೂಪಾಯಿ 3-4 ಕೆಜಿ ಮಾಡ್ತೇವೆ ಸರ್. ಈ ಹೋದ ವರ್ಷ 2 ರೂಪಾಯಿಗೆ ಆಯ್ತು ನೀರುಳ್ಳಿ, ಇದೇ ಹಿಂದೆ 28-30 ರೂಪಾಯಿ ಆಯ್ತು ಮೂರನೇ ವರ್ಷದಲ್ಲಿ. ಇವಾಗ 10 ವರ್ಷದ ಕೆಳಗೆ ಒಂದ್ಸರಿ 20 ರೂಪಾಯಿ ನಂಗೆ ಕೊಟ್ಟಿದ್ದು, ಹಂಗೇನು ಮಾಡಕ್ಕಾಗಲ್ಲ ಸರ್. ಈಗ ಲಾಭ ಬಂದಾಗ ಮಾಡಬೇಕು, ಈ ಇನ್ನು ಕೆಲವು ಪ್ರಸನ್ನ ಅವರು ಏನ್ ಮಾಡ್ತಾರೆ ಅಂದ್ರೆ ಲಾಭ ಬಂದಾಗ ಅದನ್ನ ಬೆಳಿತಾರೆ. ನೀವು ಲಾಭ ತಗೊಂಡಿರಿ ಅನ್ಕೊಂಡ್ ಕೂಡಲೇನೆ ನಿಮ್ ಹಳ್ಳಿ ಜನ ಎಲ್ಲ ಹಾಕ್ತಾರೆ, ಲಾಸ್ ಆದ ಕೂಡಲೇ ಯಾರು ಹಾಕಲ್ಲ. ಯಾವಾಗ ಲಾಭ ಬರ್ಬೋದು ಏನಾದ್ರು ಒಂದು ಅಂದಾಜು ಮಾಡ್ಕೊತೀರಾ ಸರ್? ಅದು ಹೇಳಕ್ಕಾಗಲ್ಲ ಸರ್, ಮಾರ್ಕೆಟ್ ಇದ್ದಂಗೆ ಸರ್. ಈಗ ಹೋದ ವರ್ಷ 2 ರೂಪಾಯಿ ಕೆಜಿ 4 ರೂಪಾಯಿ ಕೆಜಿ ಆಗತ್ತೆ ಅಂತ ಯಾರು ಕಂಡಿರ್ಲಿಲ್ಲ. ಆಚೆ ವರ್ಷ 30 ರೂಪಾಯಿ ಕೆಜಿ ಆಗತ್ತಂತ ಯಾರು ಕಂಡಿರ್ಲಿಲ್ಲ ನಂಗೆ. ಅಲ್ಲ ಪ್ರಸನ್ನ ಅವರೇ, ನೀವು ಹೈಯೆಸ್ಟ್ ಅಂದ್ರೆ ಎಷ್ಟು ರೇಟ್ ಅಂತ ಕಂಡಿದ್ದೀರಿ ನಿಮ್ಮ ಸರ್? ನಾವು 30 ರೂಪಾಯಿ ತನಕ ಕೊಟ್ಟಿದೀವಿ ಸರ್. 30 ರೂಪಾಯಿ 30 ರೂಪಾಯಿಗೆ ಎಷ್ಟು ಅವಾಗ ಎಷ್ಟು ಆಯ್ತು ನಿಮ್ದು ಒಟ್ಟು ಟೋಟಲ್ ಅಮೌಂಟ್ ಸರ್? ಆಗಿದೆ ಒಂದು 15-16 ಲಕ್ಷ ರೂಪಾಯಿ ಆಗಿದೆ. 15-16 ಲಕ್ಷ ರೂಪಾಯಿ ಆಗಿತ್ತು. ಅವಾಗ ಖರ್ಚು ಎಷ್ಟಾಗಿತ್ತು? ಅವಾಗ್ಲೂ ಖರ್ಚು ಇಷ್ಟೇ ಬರುತ್ತೆ ಸರ್. ಖರ್ಚಿನಲ್ಲಿ ಏನು ಬದಲಾವಣೆ ಆಗಲ್ಲ, ಮಾರುಕಟ್ಟೆಯಲ್ಲಿ ಬದಲಾವಣೆ ಆಗ್ತದೆ. ಆಮೇಲೆ ಇನ್ನೊಂದು ಇಲ್ಲಿ ಈರುಳ್ಳಿ ಸಮಸ್ಯೆ ಏನು ಅಂತಂದ್ರೆ ಅದನ್ನ ಇಟ್ಕೊಳಕ್ ಬರಲ್ಲ. ಇಲ್ಲ ಸರ್, ಇಲ್ಲಿ ನಮ್ಮಲ್ಲಿ ಅವಕ್ಕೆಲ್ಲ ಶೆಡ್ ಇರಬೇಕು, ಮಾಡಬೇಕು, ನಮ್ಮಲ್ಲೆಲ್ಲ ಸೌಕರ್ಯಗಳಿಲ್ಲ. ಆಮೇಲೆ ಇನ್ನೊಂದು ಪ್ರಸನ್ನ ಅವ್ರು ಏನ್ ಮಾಡ್ತಾರೆ, ಕೆಲವರು ಆ ಹೊಲದಿಂದ ನೇರವಾಗಿ ಇದಕ್ಕೆ ಕಳಿಸ್ಬಿಡ್ತಾರೆ, ಮಾರ್ಕೆಟಿಗೆ ಕಳಿಸ್ತಾರೆ. ಕೆಲವರು ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ದೊಡ್ಡ ಗಡ್ಡಿ ಸಣ್ಣ ಗಡ್ಡಿ ಭಾಗ ಮಾಡ್ಕೊಂಡು ಮಾಡ್ತಾರೆ. ಆತರ ಯಾವಾಗ ಅನುಕೂಲ ಸರ್? ಅದು ಭಾಗ ಈಗ ನಾವು ಇಲ್ಲೂ ವ್ಯಾಪಾರ ಕೊಟ್ಟರು ಅವರು ದಪ್ಪ ಸಣ್ಣ ಎರಡು ಕ್ವಾಲಿಟಿ ಮಾಡ್ಕೊಂಡೆ ತಗೊಂಡು. ಅಲ್ಲ, ರೈತರಿಗೆ ಅನುಕೂಲ ಆಗತ್ತಾದ್ರೆ ಆ ರೀತಿ ಸಗಟು ಮಾಡಿದ್ರೆ ಲಾಭನೋ ಅಥವಾ ಈ ತರ ಸಣ್ಣ ದೊಡ್ಡದು ಕೊಟ್ಟರೆ? ಸಣ್ಣ ಇದು ಮಾಡ್ಕೊಂಡು ಮಾಡಿದ್ರೆ ಅನುಕೂಲ ಸರ್, ಎರಡು ಕ್ವಾಲಿಟಿ ಮಾಡ್ಕೊಂಡ್ರೆ. ಯಾರು ಈಗ ದಪ್ಪನೇ ಗೆಡ್ಡೆ ಸಣ್ಣ ಗೆಡ್ಡೆ ಇದ್ರೆ ಅರ್ಥನಕ್ಕೆ ಹೋಗ್ತಾರೆ ಸರ್. ಅಲ್ಲ, ನಾನ್ ಕೇಳೋದು ಈ ತರ ಈ ಕ್ವಾಲಿಟಿ ಮಾಡಿ ಮಾರಿದ್ರೆ ಅಥವಾ ಸಗಟು ಮಾರಾಟ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ಉಳಿತಾಯ ಆಗೋದು ಆದೀತು? ಇಲ್ಲ ಸರ್, ಇದು ಸಾಲ್ಟ್ ಮಾಡ್ಕೊಂಡು ಕ್ವಾಲಿಟಿ ಮಾಡ್ಕೊಂಡು ಮಾರೋದೇ ಒಳ್ಳೇದು. ಅಲ್ಲ, ಆವಾಗ ಪ್ರಸನ್ನ ಅವರೇ ನಮ್ಗೆ ಈ ತರ ಮಾರೋದಕ್ಕೂ ಅದಕ್ಕೂ ಒಂದು ಅಂದಾಜು ಎಷ್ಟು ಪ್ರಮಾಣದಲ್ಲಿ ನಮಗೆ ಲಾಭ ಆದೀತು ಅಂತ ಸರ್? ಲಾಭ ಅದು ಬರೋದಿಲ್ಲ. ಈಗ ತಗೊಂಡು ಸೆಲೆಕ್ಷನ್ ಗೆಡ್ಡೆ ನೋಡ್ತಾನೆ ಸರ್. ಈಗ ದಪ್ಪ ಗೆಡ್ಡೆ ಒಳಗೆ ಸಣ್ಣ ಗೆಡ್ಡೆ ಪೀಸ್ ಎಲ್ಲ ಹಾಕೊಂಡ್ರೆ ಯಾರು ತಗೊಳೋದಿಲ್ಲ. ಎರಡು ಕ್ವಾಲಿಟಿ ಮಾಡ್ಕೊಂಡೇ ತಗೊಂಡ್ಬೇಕು, ಡ್ಯಾಮೇಜ್ ಇರೋದು ತೆಗಿಬೇಕು, ಅಕ್ಲಿಗೆ ತೆಗಿಬೇಕು, ಎಲ್ಲ ತಗೊಂಡೇ ನಾವು ಮಾಡಬೇಕು. ಈಗ ಕಸ ತುಂಬಿಕೊಂಡು ಮಾರಕ್ಕಾಗೋದಿಲ್ಲ, ಕಸ ತುಂಬಿಕೊಂಡು ಮಾರಕ್ಕಾಗಲ್ಲ. ಮಾರ್ಕೆಟ್ಗೆ ತಕ್ಕ ಹಾಗೆ ಅವ್ರು ಏನು ಕೊಳ್ಳೋರು, ಯಾವ ಆಸಕ್ತಿ ಇದೆ, ಇದು ಕೊಳ್ಳೋರ ಮಾರುಕಟ್ಟೆ ಹೊರತು ಮಾರುವವರದಲ್ಲ ಅನ್ನೋಂತ ಮಾತನ್ನ ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಪ್ರಸನ್ನ ಅವರು ಇನ್ನೊಂದು ವಿಚಾರ ಪ್ರಮುಖವಾದದ್ದು ಏನಂತಂದ್ರೆ, ಕೆಲವರು ಹಸಿಗಡ್ಡಿನ ಮಾರಾಟ ಮಾಡ್ತಾರೆ, ಕೆಲವರು ಒಣಗಡ್ಡಿನ ಮಾರಾಟ ಮಾಡ್ತಾರೆ. ಇದು ಒಣಗಡ್ಡಿ ಲಾಭದಾಯಕ ಮತ್ತು ಹಸಿಗಡ್ಡಿ ಲಾಭದಾಯಕ ಸರ್? ಹಸಿಗಡ್ಡೆ ಒಣಗಡ್ಡೆ ಬರೋದಿಲ್ಲ ಸರ್. ನಾವೀಗ ಕೀಳ್ತೀವಲ್ಲ 100 ದಿವಸಕ್ಕೆ, ಅದು ಮೇಲ್ಗಡೆ ತೊಟ್ಟು ಹಸಿ ಇರತ್ತೆ, ಅದು ಒಣಗಿದ್ಮೇಲೆ ನಾವು ಅದನ್ನ ಕುಯ್ದು ಬಿಟ್ಟು ಮಾಡ್ಬೇಕು ಸರ್. ಅಲ್ಲ, ನಾವು ಮಾರ್ಕೆಟ್ ನಲ್ಲಿ ನೋಡ್ತೀವಲ್ಲ, ಮಾರ್ಕೆಟ್ ನಲ್ಲಿ ನೋಡಿದಾಗ ಏನ್ ಹೇಳ್ತಾರೆ ಅವರು, ಇಲ್ಲ ಇದು ಹಸಿಗಡ್ಡಿ ಕಡಿಮೆ ರೇಟ್ ಇದೆ, ಒಣಗಡ್ಡೆ ಸ್ವಲ್ಪ ದಿನ ತಾಳತತೆ, ಅದಕ್ಕೆ ರೇಟ್ ಹೆಚ್ಚಿಗೆ. ಡ್ರೈ ಇದೆ ಚೆನ್ನಾಗಿ ಒಣಗಿಸಿ ಮಳೆಗೆ ನೆನೆದಂಗೆ ಶೆಡ್ ಅಲ್ಲಿ ಇಟ್ಕೊಂಡು ಡ್ರೈ ಮಾಡಿ ಮಾರಿದ್ರೆ ಬಾಳಿಕೆ ಬರುತ್ತೆ. ಅಲ್ಲ, ನಾನು ಅದನ್ನ ಕೇಳ್ತಾ ಇದ್ದೀನಿ, ರೈತರು ಮತ್ತೆ ನಮ್ಗೆ ಹಸಿಗಡ್ಡೆ ಸಿಗ್ತದೆ ಅಂತಂದ್ರೆ ರೈತರು ತಾನೇ ಮಾರಾಟ ಮಾಡಿರ್ತಾರೆ ಅದನ್ನ? ಹೌದು ಸರ್. ನೀವು ಇದಕ್ಕೆ ಏನ್ ಹೇಳ್ಬೇಕಂದ್ರೆ, ಈ ಮಹಾರಾಷ್ಟ್ರ ಪೂನಾದಲ್ಲಿ ಅಲ್ಲೇ ಸರ್, ಅವ್ರು ಇವತ್ತು ನೀರುಳ್ಳಿ ಕಿತ್ತೆ 6 ತಿಂಗಳಾದ್ರೂ ಕೊಡೋದಿಲ್ಲ, ಶೆಡ್ ಮಾಡಿ ಇಟ್ಕೊಂಡಿರ್ತಾರೆ. ವ್ಯವಸ್ಥೆ ಇದೆ ಅಲ್ಲಿ? ವ್ಯವಸ್ಥೆ ಇದೆ, ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಇಲ್ಲಿ ಕೆಲ ಕಡೆ ಹಳ್ಳಿ ಕಡೆ ಮಾಡ್ಕೊಂಡಿದ್ದಾರೆ, ಇಲ್ಲಿ ನಮ್ಮಲ್ಲಿ ನಾವು ಹೂಳು ಏನ್ ಮಾಡ್ಕೊಂಡಿಲ್ಲ. ಅವರೆಲ್ಲ ನೀರುಳ್ಳಿ ಕಿತ್ತಾಕ್ಬಿಟ್ಟರು, ಅವರು ಲಾಟ್ ಮಾಡಿದ್ರು, ನಾವು ನೀರುಳ್ಳಿ ಕಿತ್ತ ತಕ್ಷಣ ಕುಯ್ದು ಮಾರ್ತೀವಿ. ಅಲ್ಲ, ಆಮೇಲೆ ಇನ್ನೊಂದು, ಈ ನೀರು ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ಸರ್? ಎಲ್ಲ ಸ್ಪ್ರಿಂಕ್ಲರ್. ಎಲ್ಲ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್. ಆಮೇಲೆ ಏನಾಗ್ತದೆ ಅಂತಂದ್ರೆ, ಕೆಲವು ಏನು ಕಟಾವು ಮಾಡೋ ಸಂದರ್ಭದಲ್ಲಿ ಮಳೆ ಬಂದ್ರೆ ಈರುಳ್ಳಿ ಡ್ಯಾಮೇಜ್ ಆಗ್ತದೆ ಅಂತ, ಅವಾಗ ಏನ್ ಮಾಡೋದು? ಏನಾದ್ರು ಟಾರ್ಪಲ್ ಅದು ಏನಾದ್ರು ಮುಚ್ಕೊಂಡು ಮಾಡ್ಕೊಬೇಕು. ಆಮೇಲೆ ಇದನ್ನ ಎಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ಸರ್? ಇಲ್ಲೇ ನಾವು ಲೋಕಲ್ ಅಲ್ಲೇ ಈಗ ವ್ಯಾಪಾರಸ್ಥರಿಗೆ ಇಲ್ಲೇ ಕೊಟ್ಬಿಡ್ತೀವಿ. ಅವರು ತಮಿಳ್ನಾಡು ಕಳಿಸ್ತಾರೆ, ಬೆಂಗಳೂರು ಮಾರ್ಕೆಟ್ಗೆ ಕಳಿಸ್ತಾರೆ, ಮೈಸೂರಿಗೆ ಕಳಿಸ್ತಾರೆ. ಅಲ್ಲ, ನೀವೇ ಕೆಲವು ದೂರದ ಮಾರ್ಕೆಟ್ಗಳಿಗೆ ಮಾರಾಟ ಮಾಡಿ ಅನುಕೂಲ ಆದೀತಾ ಸರ್? ಆಗತ್ತೆ, ರಿಸ್ಕ್ ಆಗತ್ತೆ. ಈಗ ನಾವಲ್ಲಿ ಹೋದಾಗ ಹೆಚ್ಚು ಕಡಿಮೆ ಆಗ್ಬೋದು, ರೇಟ್ ವೇರಿಯೇಷನ್ ಆಗ್ಬೋದು, ಅದರಿಂದ ಇಲ್ಲೇ ಕೊಟ್ಬಿಡ್ತೀವಿ. ಅಲ್ಲ, ನನ್ಗೆ ಗೊತ್ತಿರೋ ಹಾಗೆ ದಾವಣಗೆರೆ ಭಾಗದ ಕೆಲವು ಜಗಳೂರು ಭಾಗದ ರೈತರು ಬೆಳೀತಾರೆ, ಅವ್ರು ಎಲ್ಲಿ ಮಾರಾಟ? ಕಲ್ಕತ್ತಾಕ್ಕೆ ಹೋಗಿ ಮಾರಾಟ ಮಾಡಿ. ಹೌದಾ ಸರ್? ಇಲ್ಲಿಂದ ಡೆಲ್ಲಿಗೂ ತಂದು ಮಾರ್ತಾರೆ ಸರ್. ಹಾಗಾದಾಗ ಅನುಕೂಲ ಜಾಸ್ತಿನ ಅನಾನುಕೂಲ ಜಾಸ್ತಿ ಸರ್? ಅದು ಹೇಳಕ್ಕಲ್ಲ ಸರ್, ಮಾರ್ಕೆಟ್ ಇದ್ದಂಗೆ. ಮಾರ್ಕೆಟ್ ಎರಡಕ್ಕೂ ತಯಾರಾಗಿರ್ಬೇಕು. ಆಮೇಲೆ ಕೆಲವರು ರೈತರು ಬೆಳೆ ಬೆಳೀತಾನೆ ವ್ಯಾಪಾರನು ಮಾಡ್ತಿರ್ತಾರೆ, ಅದು ಅನುಕೂಲ ಆಗುತ್ತಾ? ಅದು ಅವರಿಗೆ ಸೇರಿದ್ದೆ ಸರ್. ಅದು ಇದು ಒಂದನೇ ಬೆಳೆ ಆಯ್ತು ಪ್ರಸನ್ನ ಅವರೇ. ಎರಡನೇ ಕಡಲೆ, ಈ ಈರುಳ್ಳಿ ತಕೊಂಡು ಕಡಲೆ ಹಾಕ್ತೀರಾ? ಕಡಲೆ ಎಷ್ಟು ದಿನ ಬೆಳೆ ಬರ್ತದೆ ನಿಮ್ಗೆ? ಕಡಲೆ ಅದು ಮೂರು ತಿಂಗಳ ಸರ್. ಮೂರು ತಿಂಗಳು, ಅದು ಎಷ್ಟು ಬರ್ತದೆ ಖರ್ಚು ಸರ್? ಅದು ಈಗ ಒಂದ್ ಎಕರೆಗೆ 30 ಕಡಲೆ ಕಳಬೇಕು ಸರ್, ಎರಡು ಪ್ಯಾಕೆಟ್. ಈಗ ಈ ವರ್ಷ 1600 ರೂಪಾಯಿ ಇತ್ತು 20 ಕೆಜಿ ಬ್ಯಾಗು. ಅದು ಟ್ಯಾಕ್ಟ್ರಿಯಲ್ಲಿ ಬಿತ್ತನೆ ಮಾಡ್ತೀವಿ, ಇಲ್ಲ ಎ ಟಿ ಎಂ ಬೆಸರಲ್ಲಿ ಬಿತ್ತನೆ ಮಾಡ್ತೀವಿ. ಅದಕ್ಕೊಂದು ಎರಡು ಸರಿ ಮೂರು ಸರಿ ಔಷಧಿ ಹೊಡಿಬೇಕು ಹುಳ ಆಗದಂಗೆ. ಆಮೇಲೆ ಹೂವಾಗ ಟೈಮಲ್ಲಿ ಹುಳ ಆಗ್ಲಾರ್ದಂಗೆ ಔಷಧಿ ಹೊಡಿತೀರಿ ಅಲ್ಲ, ಒಟ್ಟು ಖರ್ಚು ಎಷ್ಟು ಬರ್ತದೆ ಸರ್? ಖರ್ಚದು ನಾವು ಮಾಡ್ದಂಗೆ ಸರ್. ಅದಲ್ಲ, ಒಂದು ಒಂದು ಕನಿಷ್ಠ ಇದು ಇರ್ತದಲ್ಲ ಖರ್ಚು, ಕನಿಷ್ಠ ಒಂದ್ 10,000 ರೂಪಾಯಿ ಬರ್ತದೆ. 10,000 ರೂಪಾಯಿ ಖರ್ಚು ಬಂದ್ರೆ ಎಷ್ಟು ಆದಾಯ ನಿರೀಕ್ಷೆ ಸರ್? ಒಂದು 4 ಕ್ವಿಂಟಲ್ 5 ಕ್ವಿಂಟಲ್ ಆಗುತ್ತೆ ಸರ್. ಮಳೆಗಾಲ ಚೆನ್ನಾಗಾದ್ರೆ ಚೆನ್ನಾಗಬಹುದು ಸರ್. ಅದು ಮಳೆ ಮೇಲೆ ಡಿಪೆಂಡ್. ಆಮೇಲೆ ಈ ಕಡಲೆನ ಏನಾದ್ರೂ ಕೆಲವು ಕಡೆ ಬೇಳೆ ಮಾಡಿ ಮಾರಾಟ ಮಾಡ್ತಾರೆ, ಹಂಗೇನಾದ್ರೂ? ಇಲ್ಲ ಸರ್, ನಾವೇನಿಲ್ಲ ಸರ್. ಕಡಲೆನೆ ನೇರವಾಗಿ ಕಡಲೆನೆ ಇಲ್ಲಿ ಹಳ್ಳಿಯಲ್ಲೇ ಕೊಟ್ಬಿಡ್ತೀವಿ. 6 ಎಕರೆ ಕಡಲೆ ಹಾಕಿರ್ತೀರ? ಹೌದು ಸರ್. ಈಗ ಮುಂಗಾರಿ ನೀವು ಇದನ್ನ ಬೆಳಿತೀರಿ, ಅದು ಈರುಳ್ಳಿ. ಹಿಂಗಾರಿ ಕಡಲೆ ಬೆಳಿತೀರಿ. ಈರುಳ್ಳಿ ಬೆಳೆದ ಭೂಮಿ ಸ್ವಲ್ಪ ಫಲವತ್ತಾಗಿರ್ತಾವ ಅಂತಾರೆ, ಹೌದಾ? ಹೌದು ಸರ್, ಯಾಕಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಗೊಬ್ಬರ ಗಿಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಿರ್ತೀವಲ್ಲ ನೀರುಳ್ಳಿಗೆ, ಹಾಗಾಗಿ ಕಡಲೆಗೆ ಒಂದ್ ಸ್ವಲ್ಪ ಫಲವತ್ತಾಗಿ ಭೂಮಿಯಲ್ಲಿ ಅದು ಗೊಬ್ಬರ ಇರುತ್ತೆ. ತೀರಾ ಈರುಳ್ಳಿ ರೇಟ್ ಬಿದ್ದಾಗ ಈಗ ಎರಡು ಬೆಳೆ ಬೆಳಿತೀರಿ ನೀವು? ಒಂದು ಈ ತರಕಾರಿ ಇದು ಈರುಳ್ಳಿ, ಇದು ಕಡಲೆ ಫೀಲ್ಡ್ ಕ್ರಾಪ್ಸ್ ಅಂತ ಕೃಷಿ. ಇದ್ರಲ್ಲಿ ಯಾವ್ದು ಸ್ವಲ್ಪ ರೈತರು ಸೇಫು ಸರ್? ರೇಟ್ ಸಿಕ್ತಂಗೆ ಸರ್. ಈಗ ಕಡಲೆಕಾಳು ಇದೆ 4 ತಿಂಗಳ ಕೆಳಗೆ, ಸೆಪ್ಟೆಂಬರ್ ತಿಂಗಳಲ್ಲಿ 14,000 ರೂಪಾಯಿ ಕ್ವಿಂಟಾಲ್ ಇತ್ತು, ಈಗ 6,000 ರೂಪಾಯಿ ಕ್ವಿಂಟಾಲ್ ಬಂದಿದೆ. ಏನ್ ಮಾಡಕ್ಕಾಗತ್ತೆ ಸರ್? ಏನ್ ಮಾಡಕ್ಕ, ಎಷ್ಟು ಬರ್ತದೆ ಅಷ್ಟೇ. ಮುಂದ್ ಮತ್ತೆ ಏನಾದ್ರು ಯೋಜನೆ ಹಾಕೊಂಡಿದ್ದೀರಪ್ಪ ಸರ್? ಇಲ್ಲ ಸರ್, ನೋಡೋದು ಮಳೆಗಾಲ ಚೆನ್ನಾಗಾದ್ರೆ ಏನಾದ್ರೂ ಮಾಡಲ್ಲ. ನಿಮ್ ಇದು ಮಳೆಗೆ ಅವಲಂಬಿತರಾಗಿದ್ರ ಅಥವಾ ಏನಾದ್ರು ಬೋರ್ವೆಲ್ ಇದಾವ ಸರ್? ನಮ್ದು ಬೋರ್ ಇದೆ ಸರ್. ಬೋರ್ ಎಷ್ಟು ಬೋರ್ ಇದೆ ಸರ್? ನಮ್ದು 2 ಬೋರ್ ಇದೆ. 2 ಬೋರ್ ಈ ವರ್ಷ ಎಲ್ಲ 3 ವರ್ಷದಿಂದ ಸರಿಯಾಗಿ ಮಳೆ ಆಗಿಲ್ಲ, ಏನಾದ್ರು ಬೋರ್ ನೀರ್ ಕಡಿಮೆ? ಹೌದು ಸರ್, ನೀರ್ ಕಡಿಮೆ ಇದೆ. ಬೇಸಿಗೆ ಬೆಳೆ ಮತ್ತೆ ಕಡಲೆ ತಕೊಂಡು ಏನು ಮಾಡಿ? ಇಲ್ಲ ಸರ್, ಈಗ ಎಲ್ಲ ಕಣ್ಣು ನೆಗ್ಲ ಒರ್ಸಿ ಬಿಟ್ಟಿದೀವಿ, ಈಗ ಮಳೆ ಬಂದ್ರೆ ಜೂನ್ ತಿಂಗಳಿಗೆ ನೀರುಳ್ಳಿ ಅದನ್ನ ಮಾಡಿ. ಪ್ರಸನ್ನ ಅವರೇ, ಇಷ್ಟೊತ್ತಿನವರೆಗೆ ನಮ್ಮ ಜೊತೆಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದೀರಿ, ತಮ್ಗೆ ತುಂಬಾ ಅಭಿನಂದನೆಗಳು. ಓಕೆ ಸರ್. ಇದುವರೆಗೂ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈರುಳ್ಳಿ ಬೇಸಾಯದ ಅನುಭವಗಳು ಈ ಕುರಿತು ಕಡೂರಿನ ಪ್ರಸನ್ನ ಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶಾರದಮ್ಮ ಮತ್ತು ತಂಡದವರಿಂದ ಅಕ್ಕಿ ತೊಳೆಸೋ ಪದ. ಕಲ್ಲಳ ಕೊಡಿರಮ್ಮ ಕಲ್ಯಾಣ ನಮ್ಮ ಮನೆಯ ಸುವೆ ಬಸುವೆ ಸುವೆ ಕೊಟ್ಟಕ ಕಲ್ಲಳ ಕೊಡಿರಮ್ಮ ಕಲ್ಯಾಣ ನಮ್ಮ ಮನೆಯ ಸುವ ಬಸುವೆ ಸುವ ಕಲ್ಯಾಣ ನಮ್ಮ ಮನೆಯ ಕಲ್ಯಾಣ ನಮ್ಮ ಮನೆಯ ಸೋವಾಸುವೆ ಸೋವಾ ಕಲ್ಯಾಣ ನಮ್ಮ ಮನೆಯ ಶೃಂಗೇರಿ ಕಲ್ಯಾಣ ನಮ್ಮ ಮನೆಯ ಸುವೆ ಬಸುವೆ ಸುವೆ ಕಲ್ಯಾಣ ನಮ್ಮ ಮನೆಯ ಸೋಗೋನದು ಮನೆಗೆ ನಾವು ಹೋಗನು ಬನ್ನಿ ನಲ್ಲಿ ಗಂಗಮ್ಮ ಗೌರಮ್ಮ ಸುವೆ ಬಸುವೆ ಸುವೆ ಬಲ್ಲೇ ಎಲ್ಲ ಹೋಗನು ಬನ್ನಿ ನಲ್ಲಿ ಗಂಗಮ್ಮ ಗೌರಮ್ಮ ಸುವ ಬಸುವೆ ಸುವ ಅಲ್ಲೇ ಗಂಗಮ್ಮ ಗೌರಮ್ಮ ಸುವೆ ಬಸುವೆ ಸುವೆ ನಲ್ಲೆ ಗಂಗಮ್ಮ ಗೌರಮ್ಮ ಸುವ ಬಸುವೆ ಸುವ ಗಂಗಮ್ಮ ಗೌರಮ್ಮನ ವೈದಾಳ ಕಲ್ಯಾಣದು ಮನೆಗೆ ನಾಡದೇವೆ ಸುವೆ ಬಸುವೆ ಸುವೆ ಗಂಗಮ್ಮ ಗೌರಮ್ಮನ ವೈದಾಳ ಕಲ್ಯಾಣದ ಮನೆಗೆ ನಾಡದೇವೆ ಸೋವಾ ಬಸುವೆ ಸೋವಾ ಕಲ್ಯಾಣದ ಮನೆಗೆ ನಾಡದೇವೆ ಸುವೆ ಬಸುವೆ ಸೋವಾ ಕಲ್ಯಾಣದ ಮನೆಗೆ ನಾಡದೇವೆ ಸೋವಾ ಬಸುವೆ ಸೋವಾ ಭಗವಾನದ ಮನೆ ಮನೆಗೆ ನಾವು ಹೋಗೋಣ ಬನ್ನಿ ಮಾರಿ ಗಂಗಮ್ಮ ಗೌರ ಅಮ್ಮ ಮನೆಗೆ ನಾವು ಹೋಗೋಣ ಬನ್ನಿ ಮಾರಿ ಗಂಗಮ್ಮ ಗೌರ ಅಮ್ಮ ಸುವೇ ಗಂಗಮ್ಮ ಗೌರ ಅಮ್ಮ ಸುವೇ ಗಂಗಮ್ಮ ಗೌರಮ್ಮನ ವೈದಾಳ ಸ್ವಭಾನದು ಮನೆಗೆ ನಾಡೋದೇವೆ ಸುವೇ ಬಾಸುವೇ ಗಂಗಮ್ಮ ಗೌರಮ್ಮನ ವೈದಾಳ ಸ್ವಭಾನದು ಮನೆಗೆ ನಾಡೋದೇವೆ ಸುವೇ ತುಂಬಮ್ಮ ಕಣಸಾವ ಕಂಬ ಮ್ಯಾಲೆರಡೆ ಬರಾಗೇನೆ ಸುವೇ ತುಂಬಮ್ಮ ಕಣಸಾವ ಕಂಬಲ ಮ್ಯಾಲೆರಡೆ ಬರಾಗೇನೆ ಸುವೇ ಕಂಬದ ಮ್ಯಾಲೆರಡೆ ಅರಾಗೇನೆ ಕಂಬದ ಮ್ಯಾಲೆರಡೆ ಅರಾಗೇನೆ ಸುವಾ ಮ್ಯಾಲೆರಡೆ ಅರಗಿಣಿ ಕುಂತ ಗಂಡ ಸೋಬಾನದ ನೋಡಿಯ ನೋಡೋದವೇ ಸುವೇ ಮ್ಯಾಲೆರಡೆ ಅರಗಿಣಿ ಕುಂತ ಗಂಡ ಸೋಬಾನದ ನೋಡಿಯ ನೋಡೋದವೇ ಸುವಾನದ ನೋಡಿಯ ನೋಡೋದವೇ ಸುವಾನದ ನೋಡಿಯ ನೋಡೋದವೇ ಸುವಾಗೆ ತೋಡಮ್ಮ ಕಣಸಾವ ಗ್ವಾಡೆ ಮ್ಯಾಲೆರಡೆ ಬಸವ ಅಣ್ಣ ಸುವೇ ಓಡಮ್ಮ ಕಣಸಾವ ಗ್ವಾಡೆ ಮ್ಯಾಲೆರಡೆ ಬಸವ ಅಣ್ಣ ಸುವಾ ಗ್ವಾಡೆ ಮ್ಯಾಲೆರಡೆ ಬಸವ ಅಣ್ಣ ಸುವೇ ಮ್ಯಾಲೆರಡೆ ಬಸವ ಅಣ್ಣ ಸುವೇ ಮ್ಯಾಲೆರಡೆ ಬಸವಣ್ಣ ಕುಂತ ಗಂಡ ಸಮರಂಭದ ನೋಡಿಯ ನೋಡೋದವೇ ಸುವೇ ಮ್ಯಾಲೆರಡೆ ಬಸವಣ್ಣ ಕುಂತ ಗಂಡ ಸಮರಂಭದ ನೋಡಿಯ ನೋಡೋದವೇ ಸುವಾಂಭದ ನೋಡಿಯ ನೋಡೋದವೇ ಸುವೇ ಸಮರಂಗದ ನೋಡಿಯ ನೋಡೋದವೇ ಸುವಾ ಇಡಿರಮ್ಮ ಅಂದರ ಕುಮಾರ ಗಂಗಮ್ಮ ರಡದ ಮಗನಿಗೆ ಸುವೇ ಅಂದವಳ ಕುಮಾರ ಗಂಗಮ್ಮ ರಡದ ಮಗನಿಗೆ ಸುವೇ ಗಂಗಮ್ಮ ರಡದ ಮಗನಿಗೆ ಸುವೇ ಗಂಗಮ್ಮ ರಡದ ಮಗನಿಗೆ ಮಾರಣದ ಮಗನೇ ಗಣಪತಿ ಗಂಡವ ನಿಡಿರೆ ಶೋಭದೆಯಿಂದ ಮಾರಣದ ಮಗನೇ ಗಣಪತಿಗೆ ಗಂಡವ ನಿಡಿರೆ ಶೋಭದೆಯಿಂದ ಸುವಾ ಗಂಡವ ನಿಡಿರೆ ಶೋಭದೆಯಿಂದ ಗಂಡವ ನಿಡಿರೆ ಶೋಭದೆಯಿಂದ ಸುವಾಡಿರಮ್ಮ ಏರ ಕುಮಾರ ಗೀರಮ್ಮ ರಡದ ಮಗನಿಗೆ ಸುವೇ ಬಾಸುವೆ ಸುವೇ ಬಾ ನಿಡಿರ ರಮ್ಮ ಏರ ಕೊಮಾರಗ ಏರಮ್ಮ ರಡದ ಮಗನಿಗೆ ಸೋವಾ ಬಸುವೆ ಗೌರಮ್ಮ ರಡದ ಮಗನಿಗೆ ಸೋವೆ ಬಸುವೆ ಗೌರಮ್ಮ ರಡದ ಮಗನಿಗೆ ಸೋವಾ ಬಸುವೆ ಗೌರಮ್ಮ ರಡದ ಮಗನೆ ಗಣಪ ಗೈವತ್ತೆ ಎಡಿರೆ ಶೋಭದೆಯಿಂದ ಸುವೆ ಬಸುವೆ ಗೌರವ ಮಾರಣದ ಮಗನೆ ಗಣಪತಿಗೆ ಏ ಬೊತ್ತೆ ನೆಡಿರೆ ಶೋಭದೆಯಿಂದ ಸೋವಾ ಬಸುವೆ ಗೌರವ ಮಾರಣದ ಮಗನೆ ಗಣಪತಿಗೆ ಏ ಬೊತ್ತೆ ನೆಡಿರೆ ಶೋಭದೆಯಿಂದ ಸೋವಾ ಬಸುವೆ ಸೋವಾ ಕೊಲ್ಲೊಳ್ಳೆಗೆ ಗೀರು ಗಂಧ ನೆಟ್ಟು ಬೋದ ಮುತ್ತೈದರು ನ ಕರು ಸಣ್ಣ ಸುವೆ ಬಸುವೆ ಸೋವೆ ಕೊಲ್ಲೊಳ್ಳೆಗೆ ಗೀರು ಗಂಧ ನಚ್ಚೆ ಬೋದ ಬಾಳೆ ಅಣ್ಣ ಸೊಲದೇಟೆ ಸೋವಾ ಬಸುವೆ ಸೋವಾ ಬೋದ ಬಾಳೆ ಅಣ್ಣ ಸೊಲದೇಟೆ ಸೋವಾ ಬಸುವೆ ಸೋವಾ ಬೋದ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರೆ ಆದ ಮೊತ್ತೈದರು ನ ಕರು ಸಣ್ಣ ಸೋವಾ ಬಸುವೆ ಸೋವಾ ಬೋದ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರೆ ಆದ ಮೊತ್ತೈದರು ನ ಕರು ಸಣ್ಣ ಸೋವಾ ಬಸುವೆ ಸೋವಾ ಕೊಲ್ಲೊಳ್ಳೆಗೆ ಬೊಟ್ಟು ಗಂಧ ನಿಟ್ಟು ಸಣ್ಣ ಬಾಳೆ ಅಣ್ಣ ಸುಲದೇಟೆ ಸೋವಾ ಬಸುವೆ ಸೋವಾ ಕೊಲ್ಲೊಳ್ಳೆಗೆ ಗೊತ್ತು ಬಾಳೆ ನಂದೆ ಸಣ್ಣ ಬಾಳೆ ಅಣ್ಣ ಸುಲದೇಟೆ ಸೋವಾ ಬಸುವೆ ಸೋವಾ ಸಣ್ಣ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರಿ ಆದ ಮುತ್ತೈದರು ನ ಕರು ಸಣ್ಣ ಸೋವಾ ಬಸುವೆ ಸೋವಾ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರೆ ಆದ ಮುತ್ತೈದರು ನ ಕರು ಸಣ್ಣ ಸೋವಾ ಬಸುವೆ ಸೋವಾ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರೆ ಆದ ಮುತ್ತೈದರು ನ ಕರು ಸಣ್ಣ ಸೋವಾ ಬಸುವೆ ಸೋವಾ ಬಾಳೆ ಸೋವಾ ಬಸುವೆ ಸೋವಾ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರೆ ಆದ ಮುತ್ತೈದರು ನ ಕರು ಸಣ್ಣ ಸೋವಾ ಬಸುವೆ ಸೋವಾ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರೆ ಆದ ಮುತ್ತೈದರು ನ ಕರು ಸಣ್ಣ ಸೋವಾ ಬಸುವೆ ಸೋವಾ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರೆ ಆದ ಮುತ್ತೈದರು ನ ಕರು ಸಣ್ಣ ಸೋವಾ ಬಸುವೆ ಸೋವಾ ಬಾಳೆ ಅಣ್ಣ ರಾಜಣದ ಗ್ವನಿ ಬಾಳೆ ನೆಲ್ಲಕ್ಕೆ ಅವ್ರ ತಾಯ ಮತಂದೆ ತಾಳಾರಳಿಗೆ ಸುವೆ ಬಾ ಸುವೆ ಸುವೆ ಬಾ. ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶಾರದಮ್ಮ ಮತ್ತು ತಂಡದವರಿಂದ ಅಕ್ಕಿ ತುಳಿಸುವ ಪದಗಳನ್ನ ಕೇಳಿದ್ದೀರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 6:15. ಆಕಾಶವಾಣಿ ಭದ್ರಾವತಿ. ಈಗ ಪ್ರತಿ ಡ್ರೈವ್ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ಡ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 ಕಿಲೋಮೀಟರ್ ಪರ್ ಲೀಟರ್ ಬಂಪರ್ ಮೈಲೇಜ್ ನೊಂದಿಗೆ 48,000 ರೂಪಾಯಿ ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30 ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31 ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, ಸಿಎಸ್ಸಿ ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1800209111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಕೇಳಿ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ. ಗೀತೆಯ ಗಾಯಕರು PB ಶ್ರೀನಿವಾಸ್. ಹೇ ಕಾರನೇರಿ ಬಂದ ನನ್ನ ಬ್ಯೂಟಿ, ಏಕೋ ಏನೋ ನನ್ನ ಕಂಡು ಹಾಕಿ, ದಾರಿಯಲ್ಲಿ ಬಂದಾಗ ಮಾತನಾಡಿ ನಿಂತಾಗ ಬೈದಾಡುವುದು ಏನು ಡ್ಯೂಟಿ ಡ್ಯೂಟಿ, ಈ ಗಂಡು ನಿನಗಿಂತ ಘಾಟಿ. ಯಾ ಮೇಡಂ ಕಾರನೇರಿ ಬಂದ ನನ್ನ ಬ್ಯೂಟಿ, ಬೇಕೋ ಏನೋ ನನ್ನ ಕಂಡು ಹಾಡಿ.